ಸಸಿಗಳನ್ನು ರಿಯಾಯಿತಿ ದರದಲ್ಲಿ ವಿತರಿಸುವ ಬಗ್ಗೆ. ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ರಿಯಾಯಿತಿ ದರಗಳಲ್ಲಿ ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮ ದಿನಾಂಕ 25/5/2021 ಜಾರಿಯಲ್ಲಿ ಬರುತ್ತದೆ. ಮಹಾಗನಿ, ಶ್ರೀಗಂಧ, ರಕ್ತಚಂದನ, ಬೇವು, ಹೊಂಗೆ, ಹೆಬ್ಬೇವು, ಸೀತಾಫಲ, ನಿಂಬೆ, ನುಗ್ಗೆ, ಪೇರು ಮುಂತಾದ ಸಸಿಗಳನ್ನು ನರ್ಸರಿಗಳಲ್ಲಿ ಲಭ್ಯವಿದ್ದು ಸುಮಾರು 5,25,000 ಸಸಿಗಳನ್ನು ವಿತರಿಸಲಾಗುತ್ತದೆ. ಮುಂಚಿತವಾಗಿ ನರ್ಸರಿಗೆ ಭೇಟಿಯಾಗಿ ರೈತರು ಆದ್ಯತೆಯ ಮೇರೆಗೆ ದಾಖಲಾತಿಗಳೊಂದಿಗೆ ವಿಳಂಬ ಮಾಡದೆ ಸಸ್ಯಪಾಲನಾಯಕ್ಕೆ ಭೇಟಿ ನೀಡಿ ರಿಯಾಯಿತಿ ದರಗಳಲ್ಲಿ ಸಸಿಗಳನ್ನು ಪಡೆಯಬೇಕೆಂದು ಈ ಮೂಲಕ ಇಲಾಖೆ ವತಿಯಿಂದ ಕೋರಲಾಗಿದೆ. 6x9 ಮತ್ತು 5x8 ಅಳತೆಯ ಸಸಿಗಳಿಗೆ ರೂಪಾಯಿ 1, 8x12 ಅಳತೆಯ ಚೀಲಗಳಲ್ಲಿರುವ ಸಸಿಗಳಿಗೆ ರೂಪಾಯಿ 3 ಪಾವತಿಸಿ ಸಸಿಗಳನ್ನು ಪಡೆಯಲು ಅರ್ಹ ರೈತರು ತಮ್ಮ ದಾಖಲಾತಿಗಳೊಂದಿಗೆ ನರ್ಸರಿಗೆ ಭೇಟಿ ನೀಡಬೇಕಾಗಿದೆ. ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಎಕರೆಗೆ 400 ಸಸಿಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ವಿಜಯಪುರದಲ್ಲಿ ಹಡಗಲಿ, ಬಾಬಾನಗರ ಪ್ರದೇಶಗಳಲ್ಲಿ ನರ್ಸರಿ ಇದೆ. ಇಂಡಿಯಲ್ಲಿ ಬಬಲಾದಿ ಮತ್ತು ಜೇವೂರು ಗ್ರಾಮಗಳಲ್ಲಿ, ಸಿಂದಗಿಯಲ್ಲಿ ಸಿಂದಗಿ ಗ್ರಾಮದಲ್ಲಿ, ಮುದ್ದೇಬಿಹಾಳದಲ್ಲಿ ಕೋಳೂರು ಮತ್ತು ಜಮಲದಲ್ಲಿ ಅನ್ನುವ ಪ್ರದೇಶದಲ್ಲಿ, ಬಸವನ ಬಾಗೇವಾಡಿಯಲ್ಲಿ ಸಂಕನಾಳ ಅನ್ನುವ ಪ್ರದೇಶದಲ್ಲಿ ನಮ್ಮ ಇಲಾಖಾ ನರ್ಸರಿಗಳು ಇವೆ. ಮತ್ತು ಅಲ್ಲಿ ಎಷ್ಟೆಷ್ಟು ಸಸಿಗಳು ಲಭ್ಯ ಇರುವ ಬಗ್ಗೆ ಈಗಾಗಲೇ ಪತ್ರಿಕೆಯಲ್ಲಿ ಮತ್ತು ಜಾಹೀರಾತುಗಳ ಮೂಲಕ ಮತ್ತು ಯಾರನ್ನು ಅಲ್ಲಿ ಸಂಪರ್ಕಿಸಬೇಕು ಅನ್ನೋ ಮಾಹಿತಿ ಕೂಡ ನಾವು ಪತ್ರಿಕೆಗಳಲ್ಲಿ ಮತ್ತು ಜಾಹೀರಾತುಗಳ ಮೂಲಕ ನೀಡಲಾಗಿದೆ. ಈ ಸಸ್ಯಕ್ಷೇತ್ರಗಳಲ್ಲಿ ಯಾವ್ಯಾವ ಸಸಿಗಳು ಲಭ್ಯವಿದ್ದಾವೆ ಮತ್ತು ಅದಕ್ಕೆ ಯಾವ ರೀತಿಯ ವಿಧಾನಗಳನ್ನು ಅನುಸರಿಸಿ ನಾವು ನಾಟಿ ಮಾಡಬೇಕು, ಎಷ್ಟು ಅಂತರ ಇರಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನು ಸಹ ರೈತರಿಗೆ ಕಿರು ಹೊತ್ತಿಗೆಯಾಗಿ ನಾವು ನೀಡಿದ್ದೇವೆ. ಈ ಉಪಯೋಗವನ್ನು ಈ ಭಾಗದ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕೋರಲಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಆತ್ಮೀಯರೆ, ವಿಜಯಪುರ ಆಕಾಶವಾಣಿ ಸರಿಯಾಗಿ 7 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇಂದು ರಾತ್ರಿ 9:05 ಚಿಣ್ಣರ ಸುದ್ದಿಲೋಕ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡಂತಹ ವಾರ್ತಾ ಸಂಚಿಕೆ ಮೂಡಿಬರ್ತಾ ಇದೆ. ಪ್ರಸ್ತುತಿ ಪ್ರಜ್ಞಾ ಪವನ್ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75 ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ವಿದ್ಯಾವರ್ಧಕ ಸಂಘ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು.